ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಜೊತೆಗೆ ವಿಜಯಪುರದ ಜೀವನ್ ಗಣಪತಿ ಒರೆಯವರಿದ್ದಾರೆ. ಅವರು ಯುವ ಕೃಷಿಕರು, 30 ಎಕರೆ ಜಮೀನು ಅದ. ಆದ್ರೆ ಅವರು ಮಾಡ್ತಾ ಇರುವಂತಹ ಪ್ರಯೋಗ ಇದು, ಸುಮಾರು 1.5 ಎಕರೆ ಜಮೀನಿನೊಳಗ ಅವರು ಹೋಮಿಯೋ ಕೃಷಿಯನ್ನ ಪ್ರಯೋಗ ರೂಪವಾಗಿ ತಗೊಂಡಿದ್ದಾರೆ. ಕಬ್ಬಿನ ಬೆಳೆ ಒಳಗ ಅವರು ಕೂಡ ಈ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಕೇಳೋಣ. ಬಹಳ ಸಮಯ ಆಗಿಲ್ಲ, 1 ವರ್ಷದಿಂದ ಅವರು ಈ ಒಂದು ಕ್ಷೇತ್ರಕ್ಕೆ ಬಂದಿದ್ದಾರೆ. ಜೀವನ್ ಗಣಪತಿ ಒರೆಯವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಯಾರಿಂದ ನಿಮಗೆ ಇದು ಪ್ರೇರಣೆ ಸಿಕ್ತು, ಈ ಹೋಮಿಯೋ ಕೃಷಿ ಬಗ್ಗೆ ಗೊತ್ತಾಗಿದ್ದ ಹೆಂಗ ಸರ್? ನಾನು ಮೊದಲಿಗೆ NGO ವರ್ಕ್ ಮಾಡ್ತಾ ಇದ್ದೆ. ವರ್ಕ್ ಮಾಡ್ತಿರ್ಬೇಕಾದ್ರೆ ಒಂದ್ ದಿನ ವರ್ಕ್ ಶಾಪ್ ಇತ್ತು ಅವರಲ್ಲಿ, ನಮಗ್ ಇನ್ವೈಟ್ ಮಾಡಿದ್ರು ಇವರು, ಗಿರೀಶ್ ಭದ್ರಮಠ ಅವರು. ಅವಾಗ ಅವರು ಹೇಳಿದ ನೋಡಿ ಸ್ವಲ್ಪ ನಮಗೂ ಎಫೆಕ್ಟಿವ್ ಆಯ್ತು ಅದು, ಸೊ ನಾವು ಮಾಡ್ಬೇಕು ಅಂತ ಅವಾಗ ಇಚ್ಛೆ ಆಯ್ತು ಸರ್. ಅವಾಗ ನಿಮ್ಗೆ ಅನಿಸ್ತು ಇದನ್ನ ಮಾಡಬೇಕು ಅಂತ ಹೇಳಿ? ಮಾಡ್ಬೇಕಂತ ಅನಿಸ್ತು ಸರ್. ಮೊದ್ಲ ಪ್ರಯೋಗರೇ ಮಾಡೋಣ ಅಂತ ಅಂದ್ರೆ ಸರ್, ಅವ್ರ ವಿಚಾರ ಒಂದು ಒಳ್ಳೆ ವಿಚಾರದ ಸರ್. ಯಾಕಂದ್ರೆ ಸಮಾಜಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡಬೇಕು ಅನ್ನೋ ಒಂದು ವಿಚಾರದ, ಅದ್ರಾಗ ನಾವು ಯಾಕೆ ಕೈ ಜೋಡಿಸಬಾರ್ದು, ನಾವ್ ಯಾಕೆ ಮಾಡಬಾರ್ದು ಅಂತೇಳಿ ಒಂದು ವಿಚಾರ ಬಂತು ಸರ್. ಸೊ ನಾವು ಅದಷ್ಟ ಅವ್ರ ಕೈ ನಾವು ಕೈ ಜೋಡಿಸೋಣ ಅಂತೇಳಿ. ಅಂದ್ರೆ ಇದು ಅವ್ರು ಹೇಳದ್ಕೊಳ್ಳಿ ನಿಮ್ಗೆ ಅನಿಸ್ತು ಇದು ಇಲ್ಲ ಅಡ್ಡಿ ಇಲ್ಲ, ಇಂಥ ಒಂದು ಪ್ರಯೋಗ ನಾವು ಮಾಡಬಹುದು, ಮಾಡಬೇಕು ಅಂತ ಹೇಳಿ? ಮಾಡಬಹುದು ಸರ್, ಮಾಡಬಹುದು. ಯಾಕಂದ್ರೆ ಇನಿಷಿಯೇಟಿವ್ ಯಾರಾದ್ರೂ ತೊಗೊಳ್ಬೇಕಲ್ಲ ಸರ್. ಅಂದ್ರೆ ಎಲ್ಲರೂ ಬರೀ ಕೇಳೋದು ಹೋಗೋದು ಅವಕ್ಕಿಂತ ನಾವು ಸ್ವಲ್ಪ ಮಾಡಿ ನಮ್ಮಿಂದ ನಾಲ್ಕು ಜನ ಆದ್ರೂ ತಿಳ್ಕೊಬೇಕು, ಮಾಡಿದ್ರೆ ಇದು ಎಫೆಕ್ಟಿವ್ ಅದ, ಮಾಡಬೇಕು, ಇದರಿಂದ ಲಾಭ ಆಗ್ತದೆ, ಒಳ್ಳೆ ಆಹಾರ ಸಿಗ್ತದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕಾಗಿ ನಾವು ತೊಡೆದು ಸಾಕು ಮಾಡ್ಬೇಕಂತ ಮಾಡ್ತಾ ಇದ್ವಿ. ಓಕೆ, ಮುಂದೆ ಶುರು ಹೆಂಗಾಯ್ತು, ಅದು ಹೆಂಗ್ ಮಾಡಿದ್ರಿ, ಅಲ್ಲಿಂದ ಏನಾಯ್ತು, ಈಗ ನೀವು ವಿಚಾರ ಮಾಡಿದ್ರಿ ಮಾಡಬೇಕು ಅಂತೇಳಿ, ಆಮೇಲೆ ಮುಂದೆ ಯಾವ ರೀತಿ ಒಂದು ಕೆಲಸ ಶುರು ಆಯ್ತು? ನಾನು ಅಗ್ರಿಕಲ್ಚರ್ ಫೀಲ್ಡ್ ಬಂದ ನಂತರ ಅವಾಗ ನಾನು ನಿರಂತರವಾಗಿ ಗಿರೀಶ್ ಭದ್ರಮಠ ಜೊತೆ ಸಂಪರ್ಕದಲ್ಲಿದ್ದೀರಿ ಇದ್ದಾಗ ಅದು ಒಂದ್ ಸ್ವಲ್ಪ ಪ್ರಯೋಗ ಮಾಡೋಣ ಅಂತ ಚಾಲೂ ಮಾಡಿವಿ ಸರ್. ಮಾಡಿ ಈಗ ಅದನ್ನ ಒಂದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ ಸರ್. ಯಾಕಂದ್ರೆ ಮಾಡಬಹುದು, ಯಾಕಂದ್ರೆ ಕಾಸ್ಟ್ ಎಫೆಕ್ಟಿವ್ ಅದೇ, ಆಮೇಲೆ ಒಂದು ಒಳ್ಳೆ ರಿಸಲ್ಟ್ ಬರ್ತೈತೆ ಒಂದು ವಿಶ್ವಾಸ ಇದೆ ಸರ್. ಸೊ ಅದಕ್ಕಾಗಿ ಮಾಡ್ತಾ ಇದ್ದೀನಿ ಸರ್. ಈಗ ನೀವು ಶುರು ಮಾಡಿದ್ದು ಯಾವಾಗಿಂದ? 1 ವರ್ಷದಿಂದ ಅಂತ ಹೇಳಿ? 1 ವರ್ಷದಿಂದ. 1 ವರ್ಷ ಆಯ್ತು ಈಗ ಶುರು ಮಾಡಿ. ಕಬ್ಬಿನ ಬೆಳೆ ಒಳಗೆ ಶುರು ಮಾಡಿದ್ರಿ ಸರ್. ಕಬ್ಬಿನ ಬೆಳೆ ಒಳಗೆ ಶುರು ಮಾಡುವಾಗ ಏನು, ಅದು ಹೆಂಗ್ ಶುರು ಮಾಡಿದ್ರಿ, ಅದನ್ನೇನು ಬೇರಿನ ತುಂಡುಗಳಿಗೆ ಏನು ಬೀಜೋಪಚಾರ ಮಾಡಿ ಶುರು ಮಾಡಿದ್ರೆ? ಬೀಜೋಪಚಾರ ಮಾಡಿ ಚಾಲು ಮಾಡಿದ್ವಿ ಸರ್. ಆಮೇಲೆ ಹಂಗ ಸ್ವಲ್ಪ ಸ್ಪ್ರೇ ಇರ್ತದೆ, ಸ್ಪ್ರೇ ಮಾಡ್ತಿದ್ವಿ, ಸ್ಪ್ರೇನು ಮಾಡ್ತಾ ಇದ್ರಿ. ಬೀಜೋಪಚಾರ ಅಂತೂ ನಾಟಿ ಮಾಡುವ ಸಮಯದೊಳಗೆ ತಾವು ಮಾಡ್ತೀರಿ, ಅದರ ನಂತರ ಈಗೇನು ಸ್ಪ್ರೇ ಮಾಡುವಂತ ಒಂದು ಸಂದರ್ಭ ಇರ್ತದೆ, ಅದನ್ನ ಯಾವಾಗ ಯಾವಾಗ ಮಾಡಿದ್ರಿ, ಎಷ್ಟೆಷ್ಟು ಪ್ರಮಾಣದೊಳಗೆ ಮಾಡಿದ್ರಿ, ಹೆಂಗ್ ಮಾಡಿದ್ರಿ? ಅದು ಎಲೆಗಳು ಕಾಣಿದ ನಂತರ ಒಂದಿಷ್ಟು ಒಂದು 40 ಡೇಸ್ ನಂತರ ಸ್ಪ್ರೇ ಬರ್ತದೆ ಸರ್. ಆ ಸ್ಪ್ರೇ ಮಾಡಿದ್ವಿ, ಆಮೇಲೆ 75 ಡೇಸ್ ಹಿಂಗ್ ಅಂದ್ರೆ ಒಂದು ತಿಂಗಳು ತಿಂಗಳು ಬಿಟ್ಟು ಗ್ಯಾಪ್ ಇಟ್ಟು ಅಷ್ಟು ಒಂದು ತಿಂಗಳು 15-20 ದಿವಸದ ನಂತರ ನಾವು ಬೆಳೆ ನೋಡ್ಕೊಂಡು ಸ್ಪ್ರೇ ಮಾಡ್ಕೋತ. 5.5 ಎಕರೆ ಒಳಗೆ ನೀವು ಇದನ್ನ ಪ್ರಯೋಗ ಮಾಡಿದ್ರಿ ಮೊದ್ಲ, 9 ಎಕರೆ ಒಳಗೆ ನಿಮ್ದು ಕಬ್ಬಿರುವಂತದ್ದು. ಈಗೇನು ನೀವು ಹೋಮಿಯೋ ಔಷಧ ಟ್ರೀಟ್ಮೆಂಟ್ ಮಾಡಿ ಮಾಡ್ತಾ ಇದ್ದೀರಿ, ಅದಕ್ಕೆ ಆಮೇಲೆ ರಾಸಾಯನಿಕ ಗೊಬ್ಬರ ಬಳಸಿ ಇನ್ನು ಕಬ್ಬು ಬೆಳೀತಾ ಇದ್ದೀರಿ, ವ್ಯತ್ಯಾಸ ನಿಮಗ ಗೊತ್ತಾಯ್ತು? ಫಸ್ಟ್ ವ್ಯತ್ಯಾಸ ಕಾಸ್ಟ್ ಎಫೆಕ್ಟಿವ್ ಖರ್ಚು ಒಂದು ಕ್ಲಿಯರ್ ಆಗಿದ್ವು. ಆಮೇಲೆ ಲೈವ್ ನೋಡ್ಬೇಕಂದ್ರೆ ಬೆಳೆಯಿದೆ ಸರ್, ಬೆಳೆಯ ಡಿಫ್ರೆನ್ಸ್ ಗೊತ್ತಾಗೆ ಆಯ್ತು. ಈಗ ಇದು ರಾಸಾಯನಿಕ ಔಷಧ ಬೆಳೆದ ರಾಸಾಯನಿಕ ಹೋಮಿಯೋ ಡಿಫ್ರೆನ್ಸ್ ಕಣ್ಮುಂದೆ ಕಾಣ್ತದೆ, ಕಣ್ಮುಂದೆ ಕಾಣಿಸ್ತಂತಿರಿ, ಹೆಂಗ್ ಏನು ವ್ಯತ್ಯಾಸ ಅನಿಸ್ತ ನಿಮಗೆ, ಏನ್ ವ್ಯತ್ಯಾಸ ಅನಿಸ್ತ? ಎಲಿಗಳು ಸ್ವಲ್ಪ ದೊಡ್ಡ ಹೋಗ್ತದೆ ಸರ್, ಹಸಿರಿರ್ತಾವ. ಆಮೇಲೆ ನಮ್ ಕಬ್ಬಿನ ಎಲೆಯೊಳಗ ಒಂದು ಬಿಳಿದೊಂದು ಗೆರೆ ಇರ್ತದೆ, ಅದು ವೈಟ್ ಇರಬೇಕು. ಸೊ ಅದೆಲ್ಲ ನೀರ್ ನಿಚ್ಚಳ ಕಾಣ್ತದೆ ಸರ್ ಎಲ್ಲ. ಅಂದ್ರ ಕಬ್ಬಿನ ಒಂದು ಬೆಳೆ ಆರೋಗ್ಯ ಅದರದ್ದು ಚಲೋ ಇತ್ತು ಅಂತ ಹೇಳಿ, ಹಸಿರಿತ್ತು, ಆರೋಗ್ಯ ಚಲೋ ಇತ್ತು, ದಟ್ಟ ಹಸಿರಿತ್ತು, ದಪ್ಪ ಇಲ್ಲಿ ಒಂದು ಕಬ್ಬಿನಲ್ಲಿ 4 ಕ್ವಾರ್ಟರ್ ಬರಬೇಕು, ಅಷ್ಟು ಆರಾಮಾಗಿ ಬರ್ತದೆ ಸರ್ ಎಲ್ಲ. ಹೌದಾ? ಅದೇ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದಂತಹದ್ದು, ಅದಕ್ಕೆ ಕಂಪೇರ್ ಮಾಡಿ ಹೋಲಿಕೆ ಮಾಡಿ ನಾವು ನೋಡ್ತೀವಲ್ಲ, ಹೌದು ಸರ್, ಅವಾಗ ಹೆಂಗ ಅನಿಸ್ತಿದೆ? ಹೋಮಿಯೋಪತಿಗೆ ಸ್ವಲ್ಪ ನೀರು ಒಂದು ಮಿಸ್ ಆದ್ರೂ ನಡೀತದೆ ರೀ, ಬಟ್ ಅದು ರಾಸಾಯನಿಕ ಹಾಕಿದಾಗ ನಾವು ಕಂಟಿನ್ಯೂ ಕೊಡ್ಬೇಕು, ಒಂದ್ ನೀರ್ ನಮ್ಮ ಲೇಟ್ ಆಯ್ತು ಅಂದ್ರೆ ಹಳದಿ ಬಂದ್ಬಿಡ್ತದೆ ಕಲರ್, ಕಬ್ಬಿನ ಎಲೆಗಳು ಹಳದಿ ಬಂದ್ಬಿಡ್ತಾವ. ಹಂಗ ನೋಡಿರಿ ನೀವು ಅದನ್ನ? ಅದ್ರ ಸರ್ ಆಲ್ರೆಡಿ ನಮ್ಮ ಹೊಲದಾಗ ಅದ್ರಿ. ಅಂದ್ರೆ ಬಹಳಷ್ಟು ವ್ಯತ್ಯಾಸ ನೋಡಿದ್ಕೊಳ್ಳೆ ಗೊತ್ತಾಗ್ತದೆ. ಹಂಗಾಗಿ ಈಗ 1 ವರ್ಷದ ಅವಧಿ ಒಳಗ ನೀವು ಅದ್ರದ ಇಳುವರಿ ತಗೊಂಡಿರಿ, ಕಬ್ಬಿನ ಇಳುವರಿ ತಗೊಂಡಿರಿ, ಇನ್ ಮೇಲೆ ತಗೋಬೇಕು ನೀವು. ಅಂದ್ರೆ ಈಗ ಕಬ್ಬಿನ ಒಂದು ಸೈಜ್ ಅಂತೀವಿ ನಾವು, ಅದ್ರದ ದಪ್ಪ ಗಣಿಕೆ ಉದ್ದಾಗ್ತದೆ, ಗಣಿಕೆ ಸೈಜ್, ಗಣಿಕೆದು ಅಂತರ ಇರ್ಬೋದು, ಆಮೇಲೆ ಟೋಟಲ್ ಒಂದು ಕಬ್ಬಿನ ಉದ್ದ ಸರ್, ಅದು ನಿಮಗೆ ಹೆಂಗ ಅನಿಸ್ತಾ ಇದೆ ಸರ್? ಗಣಿಕೆ ಉದ್ದಾಗ್ತದ್ರಿ, ಆಮೇಲೆ ದಪ್ಪ ಸೈಜ್ ಬರ್ತದ್ರಿ, ನಮಗೆ ಒಂದು ಲೆಕ್ಕ ಇರ್ತದೆ ಸರ್ 1 ಎಕರೆದಾಗ ಎಷ್ಟು ಕಬ್ಬು ಇರಬೇಕು ಅಂತೇಳಿ. ಸೊ ಅದ್ರ ಲೆಕ್ಕದ ಮೇಲೆ ನಾವು ಟನೇಜ್ ಲೆಕ್ಕ ಹಾಕಿದ್ರೆ ಇಳುವರಿ ಬಚ್ಚೋ ಬಂದೇ ಬರ್ತದೆ ಸರ್. ಅಂದ್ರೆ ಒಂದು ಕಬ್ಬ ಕನಿಷ್ಠ ಒಂದು 2.5 ಕೆಜಿ ಅಂತ ಆಗ್ಲೇಬೇಕು. ನಾವೊಂದು 30-35 ಸಾವಿರ ಅದಿಗಂತೂ ನಮ್ಮ ಫ್ಯಾಕ್ಟರಿ ಹೋಗ್ತಾವ. ಅದರಿಂದ ಲೆಕ್ಕ ಹಾಕಿದ್ರೆ ಒಂದು 70-80 ತನಕ ನಮ್ಮ ಆರಾಮಾಗಿ ಇಳುವರಿ ಬರ್ತದೆ ಸರ್. ಒಂದು ಕಡೆ ನಾವು ರಾಸಾಯನಿಕ ಮಾಡಿ ಯೂಸ್ ಮಾಡಿದ್ರೆ 40-45 ಭಾಳ ಚಲೋ ಬೆಳೆದು ಅಂದ್ರೆ 50-58 ಅಷ್ಟೇ ಬರ್ತದೆ. ಸೊ ಇದೊಂದು ಕಾಸ್ಟ್ ಕಮ್ಮಿ ಆಗ್ತದೆ, ಇನ್ನೊಂದು ಇಳುವರಿ ಚಲೋ ಆಗ್ತದೆ. ಅಡ್ಡಿಲ್ಲ, ಸಾಕಷ್ಟು ವ್ಯತ್ಯಾಸ ಆಗ್ತದೆ ಇಳುವರಿ ಒಳಗೆ ಆಗುತ್ತೆ ಸರ್. ಬಹಳಷ್ಟು ವ್ಯತ್ಯಾಸ ಆಗ್ತದೆ. ಮತ್ತೆ ಯಾಕಂತಂದ್ರೆ ಪ್ರತಿ ಗಣಿಕೆದ್ದು ಸೈಜ್ ಉದ್ದ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಹೆಚ್ಚಾಗಿ ಆಗ್ತದೆ. ಈಗ 5.5 ಎಕರೆ ಒಳಗೆ ನೀವು ಖರ್ಚು ಮಾಡಿರಿ, ಮತ್ತೆ ಉಳಿದಂತಹ ಒಂದು 4-5 ಎಕರೆ ಒಳಗೆ ಏನ್ ಖರ್ಚು ಮಾಡಿರಿ, ಇದನ್ನ ನೀವು ಲೆಕ್ಕ ಬರೆದಿಟ್ಟಿರಿ? ಲೆಕ್ಕ ಮಾಡಿಟ್ಟಿನಿ ಸರ್, ಬಟ್ ತಂದಿಲ್ಲ ಸರ್. ತಂದಿಲ್ಲ ಅಡ್ಡಿಲ್ಲ, ಅಂದ್ರೆ ನೀವು ಏನು ಹೋಮಿಯೋ ಔಷಧ ಬಳಸಿರಲ್ಲ, ಅಲ್ಲಿ ಖರ್ಚು ಎಷ್ಟು ಕಡಿಮೆ ಆಗ್ಯದ, ಇಲ್ಲಿ ಎಷ್ಟು ಖರ್ಚಾಗಿದೆ? ಅಜಗಜಾಂತರ ಸರ್, ಅಜಗಜಾಂತರ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ನಾವು ಒಂದು DAP ತಗೋಬೇಕಂದ್ರೆ 1400 ರೂಪಾಯಿ ಒಂದು ಬ್ಯಾಗ್ ಅದರಿ. ಆಮೇಲೆ ಯೂರಿಯಾ ತಗೋಬೇಕಾದ್ರೆ ಒಂದು 370 ರೂಪಾಯಿ ತಗೋತಾರೆ. ಆಮೇಲೆ ಸೂಪರ್ ಫಾಸ್ಫೇಟ್ ಬರ್ತದೆ, ಆಮೇಲೆ ಪೊಟ್ಯಾಶ್ ಬರ್ತದೆ, ಇವೆಲ್ಲ 1800-2000 ತನಕ ಅದರ ಒಂದೊಂದು ಬ್ಯಾಗ್. ಸೊ ಇವು ಒಂದು 2000 ರೂಪಾಯಿ 5 ಕಡೆ ಮುಗಿದ್ಬಿಡ್ತದೆ ರೀ. ಅಡ್ಡಿಲ್ಲ, ಅಂದ್ರೆ ರಾಸಾಯನಿಕ ಗೊಬ್ಬರ ನೀವು ಒಂದ್ ಕಡೆ ಹಾಕಿರಿ, ಇನ್ನೊಂದ್ ಕಡೆ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಬರೇ ಹೋಮಿಯೋ ಔಷಧಿಯನ್ನ ಮಾತ್ರ ಬಳಸಿರಿ. ಹಿಂಗಾಗಿ ನಿಮಗೆ ಬಹಳಷ್ಟು ಉಳಿತಾಯ ಆಗಿದೆ ಅಲ್ಲಿ. ಆದ್ರೆ ಈ ಬೆಳೆಯ ಕಂಡೀಷನ್ ಕೂಡ ಬಹಳ ಚಲೋ ಅದ ಅಂತ ಹೇಳಿ ಹೇಳ್ತಾ ಇದ್ರಿ ನೀವು. ಮತ್ತೆ ಎಲ್ಲಾದ್ರೂ ನೀವು ಕಬ್ಬನ್ನ ಕಟ್ ಮಾಡಿ ನೋಡಿರಿ, ಅದರೊಳಗಿಂದ ರಸ ಹೆಂಗಿದೆ, ಅದ್ರ ಎಷ್ಟು ರುಚಿ ಅದ, ಅಥವಾ ಅದ್ರ ಸ್ವಾದ ಹೆಂಗದ, ಇದ್ರೊಳಗ ರಸದ ಪ್ರಮಾಣ ಕೂಡ ಹೆಂಗದ, ಅದನ್ನೇನು ಇನ್ನ ನೋಡಿಲ್ಲ ನೋಡ್ಬೇಕು ನೀವು, ನೋಡ್ಬೇಕು. ಅಂದ್ರೆ ಇವೆಲ್ಲ ನೀವು ಗಮನಿಸ್ತಾ ಇರ್ತೀರಿ, ಇದನ್ನೆಲ್ಲ ಗಮನಿಸಬೇಕು ಅಂತ ಹೇಳಿದ್ದಾರೆ. ಎಲೆ ಉದ್ದಿರಬಹುದು, ಗಣಿಕೆ ಉದ್ದಿರಬಹುದು, ಕಬ್ಬಿನ ಉದ್ದಿರಬಹುದು, ದಪ್ಪ ಇರಬಹುದು, ಇವನ್ನೆಲ್ಲ ಗಮನಿಸಬೇಕು ಅನ್ನುವಂಥದ್ದು ಏನಾದ್ರೂ ಹೇಳಿದ್ರೆ ಆರೋಗ್ಯವಂತ ಬೆಳೆ ಅಂದ್ರೆ ಅದ್ರ ಲಕ್ಷಣ ಸರ್, ಲಕ್ಷಣ ಹೌದು. ಹಂಗಿದ್ರೆ ಮಾತ್ರ ಒಳ್ಳೆ ಬೆಳೆ ಬರ್ತದೆ ಸರ್. ಇವು ನಾವು ಫೋಟೋಸಿಂಥೆಸಿಸ್ ಅಂತ ಹೇಳ್ತೀವಲ್ರಿ, ಹೌದು, ಫೋಟೋಸಿಂಥೆಸಿಸ್ ಅಂದ್ರೆ ಅದಕ್ಕೆ ಎಲಿನ ಮ್ಯಾಗೆ ಎಫೆಕ್ಟ್ ಆಗ್ತದೆ. ಸೊ ಎಲಿ ದೊಡ್ಡದಿದ್ರೆ ಮಾತ್ರ ನಮ್ಗೆ ಒಳ್ಳೆ ಬೆಳೆ ಬರ್ತದೆ. ಆಮೇಲೆ ಎಲ್ಲಿ ಚೆನ್ನಾಗಿತ್ತಂದ್ರೆ ಗಣಿಕೆನೂ ದೊಡ್ಡದಾಗ್ತದೆ, ದಪ್ಪ ಆಗ್ತದೆ, ಉದ್ದ ಆಗ್ತದೆ. ಅಡ್ಡಿಲ್ಲ, ಅಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಿಗೆ ನಡೀತು ಅಂತಂದ್ರೆ ಹೆಚ್ಚಿಗೆ ಆಹಾರ ತಯಾರಾಗ್ತದೆ. ಸಹಜ ಅದ, ಎಲ್ಲ ಒಂದಕ್ಕೊಂದು ಲಿಂಕ್ ಇರುವಂತದ್ದು, ಸಂಬಂಧ ಇರುವಂತದ್ದು. ಈ ಲೆಕ್ಕ ಏನ್ ಹೇಳ್ತಾ ಇದ್ರಿ ನೀವು, ಕರೆಕ್ಟ್ ಹೇಳ್ತಾ ಇದ್ರಿ, ಅದರೊಳಗೆ ತಪ್ಪಿಲ್ಲ. ಅಂದ್ರ ಒಂದು ಕಾರ್ಯಕ್ಕೆ ಇನ್ನೊಂದು ಕಾರ್ಯ ಸಂಬಂಧ ಇರುವಂತದ್ದು ಅಂತ ಹೇಳಿ. ಅಂದ್ರೆ ಈಗೇನು ನೀವು ಲಕ್ಷಣಗಳನ್ನ ನೋಡಿ ಅದರ ಪ್ರಕಾರ ಹೇಳ್ತಾ ಇದ್ದೀರಲ್ಲ, ಅದು ಎಲ್ಲ ನಿಮಗೆ ಬಹಳ ಚಲೋ ಅನಿಸದ. ಬೇರೆ ಬೆಳೆಗಳಲ್ಲಿ ಇದನ್ನ ನೀವು ಇನ್ನ ಪ್ರಯೋಗಿಸಿಲ್ಲ, ಇನ್ ಕಾನ್ಫಿಡೆನ್ಸ್ ಮತ್ತೆ ಈಗ ಅಂದ್ರೆ ಇವರು ರಿಸರ್ಚ್ ಹೇಳ್ತಿದ್ರು, ನಾವು ಹೊಂತಿದ್ವಿ, ಬಟ್ ಅದರ ಎಫೆಕ್ಟ್ ಗೊತ್ತಾಗಲ್ಲ ಸರ್, ಸ್ವಂತ ಅದಕ್ಕೆ ಎಲ್ಲ ಬೆಳಿಗ್ಗೆ ಮಾಡ್ತೀವಿ. ಅಂದ್ರೆ ಈಗ ನಿಮ್ಮಷ್ಟಕ್ಕೆ ನೀವೇ ವಿಚಾರ ಮಾಡಿಲ್ಲ, ನಾವು ಮಾಡಲೇಬೇಕು ನಿರ್ಧಾರ ಮಾಡ್ತಾ ಇದ್ರಿ ಸರ್, ನಿಮಗೆ ಮನದಟ್ಟ ಆಗಿಬಿಟ್ಟು. ಈಗ ನಿಮ್ಮಲ್ಲಿ ಮೆಕ್ಕೆಜೋಳ ಬೆಳೆ ಸರ್, ಮತ್ತೆ ಯಾವ್ಯಾವ ಬೆಳೆ ಬೆಳೀತಾ ಇದ್ರಿ? ಮೆಕ್ಕೆಜೋಳ ಕಬ್ಬು ಎರಡೇ ಬೆಳೆ ಬೆಳಿತೀವಿ. ನೆಕ್ಸ್ಟ್ ಇನ್ನೊಂದಿಷ್ಟು ತೊಗರಿ ಹಾಕ್ಬೇಕು ನೆಕ್ಸ್ಟ್ ತೊಗರಿಗೂ ಮಾಡ್ತೀನಿ ಸರ್. ಅಂದ್ರೆ ಇನ್ನು ಮುಂದಿನ ದಿವಸಗಳಲ್ಲಿ ನೀವು ಇದನ್ನೇ ಎಲ್ಲಾ ಫಾಲೋ ಮಾಡೋರು? ಈಗ 9 ಎಕರೆ ಏನು ಕಬ್ಬು ಅದ ಸರ್, ಸಂಪೂರ್ಣ ಕಬ್ಬಿಗೂ ಇದನ್ನೇ ನೀವು ಉಪಯೋಗ ಮಾಡುವಂತದ್ದು. ಈಗ ಹಳೆ ಕಬ್ಬು ಅದು, ನೀವು 3 ಕ್ರಾಪ್ ತಗೊಂಡ ನಂತರ ಹೊಸ ನಾಟಿ ಮಾಡುವಂತ 3 ತಗೋತಿರೋ ಅಥವಾ ಹೆಚ್ಚಿಗೆ ಹೆಚ್ಚಿಗೆ ತಗೊಂಡಿವ ಅಂದ್ರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆಮೇಲೆ ಕಬ್ಬು ಚಲೋ ಬರಲ್ಲ ಸರ್. ಅಡ್ಡಿಲ್ಲ, ಅಂದ್ರೆ 3 ಆದ್ಮೇಲೆ ಮತ್ತೇನು ಹೊಸದ ನೀವು ಕಬ್ಬು ನಾಟಿ ಮಾಡ್ತೀರಿ? ಅವಾಗ ಮಾತ್ರ ಮತ್ತೆ ಹೊಸದಿಂದ ಇದ ಈಗ ಇರುವಂತಹ ಬೆಳೆಗೆ ಸ್ಪ್ರೇ ಮಾಡೋದಕ್ಕೆ ಏನಾದ್ರು ಔಷಧಗಳು ಅದಾವ ಅಂತ ಅವ್ರಿಗೆ ಏನಾದ್ರೂ ಕೇಳಿರಿ ಇದ್ರ ಬಗ್ಗೆ? ಹಾ ಅದು ಸರ್, ಅದನ್ನು ಉಪಯೋಗ ಮಾಡಬಹುದಲ್ಲ ನೀವು? ಜಸ್ಟ್ ಮಾಡ್ತೇನೆ ಸರ್. ಅಡ್ಡಿಲ್ಲ, ಅಂದ್ರೆ ಒಟ್ಟಾರೆಯಾಗಿ ನಮ್ಮ ರೈತರಿಗೆ ನಿಮ್ಮ ಹೊಲವನ್ನು ಬಂದು ನೋಡ್ತಾ ಇರ್ಬೇಕಲ್ಲ, ನೋಡ್ಬೋದು ಸರ್, ತೋರಿಸ್ತಾ ಇದ್ದೀರಿ ಎಲ್ಲರಿಗೂ? ಇನ್ನಾರು ಬಂದಿದ್ ಸರ್, ಈಗ ಸ್ವಲ್ಪ ಹಂಗ ಪ್ರಚಾರ ಮಾಡ್ತೇವೆ ಸರ್. ನಾವು ಮಾಡ್ತಾ ಇದ್ದೀರಿ ಅಂದ್ರೆ ನಮ್ ಜೊತೆ ಮತ್ತೊಬ್ರು ಬೆಳಿಲಿ ಅಂತ, ನಾವೊಬ್ರು ಬೆಳೆದಿರೋದಲ್ಲ, ನಮ್ ಜೊತೆ ಮತ್ತೊಬ್ರು ಬೆಳಿಲಿ, ನಮ್ಗೆ ನೋಡಿ ಬೆಳಿಗ್ಗೆ ನೋಡ್ರೆ ಕೇಳ್ತಾರೆ ಇದಕ್ಕೆ ಹಾಕಿರಿ ಗೊಬ್ಬರ ಕೇಳಿ ಕೇಳ್ತಾರೆ ಎಲ್ಲ ರೈತರು. ಸೊ ಅವಾಗ ಹೇಳ್ಬಿಟ್ರೆ ಆಗ್ತದೆ. ಇಳುವರಿ ವ್ಯತ್ಯಾಸ ನಿಮ್ಗೆ ಎಷ್ಟು ಆಗ್ಬಹುದು ಅಂತ ಅನಿಸ್ತದೆ? ಅಂದ್ರೆ ಈಗ ಮೊದ್ಲ ನೀವು ತಗೊಳ್ಳೋದಕ್ಕೆ ಇಳುವರಿಗೂ ಅದೇ ಒಂದು ಎಕರೆಗೆ 30 ಟನ್ ವ್ಯತ್ಯಾಸ ಆಗ್ತದೆ. ಅಂದ್ರೆ ಅಷ್ಟು ಹೆಚ್ಚಿಗೆ ಬರ್ತದೆ ಸರ್, ಬಹಳ ದೊಡ್ಡ. ಇನ್ನೂ ಒಂದು ಸೈನ್ಸ್ ಇರ್ತದೆ ಸರ್, ನಮ್ ಬಹಳ ಮಂದಿ ರೈತರು ಏನ್ ಮಾಡ್ತಾರೆ, ಬಹಳ ಮರಿ ಹೊಡಿಲಿ ಅಂದ್ರೆ ಕಬ್ಬು ಹಚ್ಚಬೇಕಾರನ ಒಂದ್ ದಿಡಿಕೆ ಅಂತ ಹೇಳ್ತಾರೆ ಸರ್. ನಮ್ಗೆ ಒಂದ್ ಕಬ್ಬಿನ ಒಂದ್ 1/2 ಕಪ್ ಹೆಚ್ಚಿಗೆ ಇಟ್ಟು ಕಬ್ ತುಳಿತಾರೆ. ಬಟ್ ನಾವೇನ್ ಮಾಡಿವಿ, ಸಿಂಗಲ್ ಬಟ್ ಸಿಸ್ಟಮ್ ಮಾಡಿವಿ ಸರ್. ಅಂದ್ರೆ ಒಂದೇ ಕಣ್ಣು ದೀಡ್ ಪುಟ್ ಅಂದ್ರೆ ಮತ್ತೊಂದ್ ಕಣ್ಣು ಹಿಂಗ್ ಮಾಡಿವಿ. ಅಂದ್ರೆ ಒಂದೇ ಗದ್ದೆ ಒಳಗೆ ನಮ್ಗೆ 8-10 ಕಬ್ಬು ಬರ್ತದೆ ಸರ್. ಸೊ ಅಂತ ಹಂಗಾಗಿ ಅದನ್ನ ನಾವು ಮಾಡ್ತಾ ಇದ್ವಿ ಸರ್. ಅಂದ್ರೆ ಒಂದೇ ಕಣ್ಣಿಂದ ತಾವು ಮಾಡ್ತಾ ಇದ್ರಿ. ಅಡ್ಡಿ ಇಲ್ಲ. ಅಂದ್ರೆ ಈಗೇನು ನೀವು ಈ ಪ್ರಯೋಗ ಮಾಡ್ತಾ ಇದ್ದೀರಿ, ನಿಮಗೆ ಖುಷಿ ಅನಿಸ್ತದ ಒಂದು ಪ್ರಯೋಗ ಮಾಡಿನಿಪ್ಪ ಅದು ನಮ್ಮ ಇಡೀ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವಂತಹ ಒಂದು ಪ್ರಯೋಗ ಅಂತ ಅನಿಸ್ತದ? ಸರ್ ಮಾಡ್ಬೇಕು ಸರ್, ಎಲ್ಲ ರೈತ ಇಂತಹ ಕೃಷಿಗೆ ಹೊರಳಬೇಕು. ಯಾಕಂದ್ರೆ ಆಲ್ರೆಡಿ ಭೂಮಿ ಸಾಕಷ್ಟು ಕೆಟ್ಟದ್ರೀಗ, ಇನ್ನೂ ಕೆಡಬಾರ್ದಂದ್ರೆ ಇಂಥ ಕೃಷಿಗೆ ನಾವು ರೈತ ಬರ್ಬೇಕು ಸರ್. ಒಳ್ಳೇದು ಜೀವನ್ ಗಣಪತಿ ವರೆ ಅವರೇ, ಯಾರಾದರೂ ನಿಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಂಬರ್ ಹೇಳ್ತೀರಿ? ಅವಶ್ಯ ಸರ್, 7019 6047 90. ಆತ್ಮೀಯರೇ ಈ ನಂಬರನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 7019 6047 90. ಈ ನಂಬರ್ನ ಸಂಪರ್ಕ ಮಾಡಿ ಜೀವನ್ ಅವರ ಅನುಭವಗಳನ್ನು, ಈ ಪ್ರಯೋಗದ ಬಗ್ಗೆ ಅವರಿಗಿರುವಂತಹ ಒಂದು ಅನುಭವವನ್ನು ತಾವು ಕೂಡ ಹಂಚಿಕೊಳ್ಬಹುದು. ಒಳ್ಳೇದು ಜೀವನ್ ಗಣಪತಿ ವರೆ ಅವರೇ, ನಿಮ್ಮ ಪ್ರಯೋಗದ ಬಗ್ಗೆ ತಾವು ಹೇಳಿರಿ, ಮತ್ತು ಹೊಸ ವಿಷಯ ತಾವು ತಮ್ಮ ಹೊಲದೊಳಗೆ ಉಪಯೋಗ ಮಾಡಿ ಅದನ್ನು ರೈತರಿಗೂ ಕೂಡ ಹೇಳುವಂತಹ ಒಂದು ಏನು ಕೆಲಸ, ಅದರ ಕಾಳಜಿಯನ್ನು ವಹಿಸ್ತಾ ಇದ್ದೀರಿ, ಅದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಜೊತೆಗೆ ಗಿರೀಶ್ ಭದ್ರಗೌಂಡ ಅವರು ಕೂಡ ಇದ್ದಾರೆ. ಯಾವ ರೀತಿ ಅವರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ತಾವು ಗಮನಿಸ್ತಾ ಇದ್ದೀರಿ. ಈ ಒಂದು ಪ್ರಯೋಗಕ್ಕೆ ಅವರು ಮೂಲ ಕಾರಣ ಅಂತ ಹೇಳ್ಬಹುದು. ಹೋಮಿಯೋ ಔಷಧ ಪದ್ಧತಿಯನ್ನ ಕೃಷಿ ಒಳಗ ಯಾವ ರೀತಿ ನಮ್ಮ ರೈತರು ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆಯ ವಿಷಮುಕ್ತ ಆಹಾರವನ್ನ ಬೆಳೆಯಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕಾರ್ಯವನ್ನ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರೈತರಿಗೆ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಜೀವನ್ ಅವರಿಗೆ ಯಾವ ರೀತಿ ಅವರು ಹೇಳಿದ್ರು, ಯಾವ ರೀತಿ ಪ್ರೇರಣೆ ನೀಡಿದ್ರು, ಮತ್ತೆ ಜೀವನ್ ಅವರು ಯಾವ ರೀತಿ ಅದನ್ನ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಕೆಲವು ಅನಿಸಿಕೆಗಳನ್ನ ನಾವು ಕೇಳೋಣ. ಜೀವನ್ ಅವರು ನಮ್ಮಲ್ಲಿ ಒಂದು ರೈತರದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾ ಎಲ್ಲಾ ರೈತರಿಗೂ ಇನ್ವೈಟ್ ಮಾಡ್ತಿರ್ತೇನೆ. ಅದರಲ್ಲಿ ಹೊಸ ಹೊಸ ವಿಚಾರಗಳು ಹಂಚಿಕೊಳ್ಳಿ, ಒಬ್ಬರಿಂದ ಒಬ್ಬರ ನಾಲೆಜ್ ಶೇರ್ ಆಗ್ಲಿ, ಹೊಸ ತಂತ್ರಜ್ಞಾನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಒಳ್ಳೆ ಇಳುವರಿ, ಒಳ್ಳೆ ಜೀವನ ಶೈಲಿ, ಪ್ರತಿಯೊಂದು ವಿಷಯನ ತಿಳ್ಕೊಳ್ಳಿ ಅಂತಂದ್ರೆ ಎಲ್ಲರಿಗೂ ಇನ್ವೈಟ್ ಮಾಡಿ. ಆ ಸಂದರ್ಭದಲ್ಲಿ ಬಂದಾಗ ಸ್ವಲ್ಪ ಹೋಮಿಯೋ ಬಗ್ಗೆ, ನಾವು ವಿಷಮುಕ್ತ ಆಹಾರ ಬೆಳೆದ್ರ ಬಗ್ಗೆ ಸ್ವಲ್ಪ ನಾವು ಚರ್ಚೆ ಮಾಡ್ತಿರ್ತೀವಿ ಅವರು ಕೂಡಿ. ನಿರಂತರವಾಗಿ ಅವ್ರದ್ದು ಸಂಪರ್ಕದಾಗ ಇದ್ದೀವಿ. ಅವರು ನಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಿರ್ತಾರ. ಅಂದ್ರೇನು, ಯಾವ ರೀತಿ ಏನು ಸಮಸ್ಯೆ ಹೇಳಿದ್ರೆ ಅದಕ್ಕೆ ನಾವು ಸೊಲ್ಯೂಷನ್ ಹುಡುಕ್ತಿರ್ತೀವಿ. ಆ ಥರ ನಾವು ಕೆಲವೊಂದು ಬೆಳೆಗಳಿಗೆ ಮೆಡಿಸಿನ್, ಈ ಕಬ್ಬಿನ ಬಗ್ಗೆ ಏನು ಹೇಳಿದೆ ಅವ್ರಿಗೆ, ಕಬ್ಬಿನಲ್ಲಿ ಸಾಕಷ್ಟು ವಿಧಾನಗಳಿದಾವೆ. ಈಗ ಆಲ್ರೆಡಿ ಕಬ್ಬು ಹಚ್ಚಿರ್ತಾರೆ, ಅವರಿಗೆ ಬೆಳವಣಿಗೆ ಚೆನ್ನಾಗಿ ಬರಲಿಕ್ಕೆ ಬೇಕಾದಂಥ ಮೆಡಿಸಿನ್ಗಳ ಕೊಡ್ತೀವಿ. ಆಮೇಲೆ ಹೊಸದಾಗಿ ಕಬ್ಬು ಮಾಡೋರಿತರ ಅಂದ್ರೆ ಆ ಲ್ಯಾಂಡ್ ಪ್ರಿಪ್ರೇಷನ್, ಆ ಲ್ಯಾಂಡ್ ಪ್ರಿಪ್ರೇಷನ್ ಮಾಡೋ ಒಂಥರ ಮೆಡಿಸಿನ್ ಇರ್ತೈತಿ. ಆಮೇಲೆ ಆ ಕಬ್ಬಿನ ಬೀಜಗಳನ್ನ ಬೀಜೋಪಚಾರ ಮಾಡ್ಕೊಂಡು ಹಚ್ಚೋದು ಇರ್ತೈತಿ. ನಂತರ ಅದ್ರ ಬೆಳವಣಿಗೆ ಹಂತಕ್ಕೆ ಬೇಕಾದಂತ ಮೆಡಿಸಿನ್ ಇರ್ತೈತಿ. ಈ ತರ ಎಲ್ಲ ಮಾಡಿದ್ದೆ. ಅದರಲ್ಲಿ ಒಂದು ಮಣ್ಣಿಂದ ಬರ್ತಕ್ಕಂಥ ರೋಗ, ಈ ಲದ್ದಿ ಹುಳ ಟೈಪ್ ಇರ್ತೈತಿ ಬೇರೆ ಕಡೆ ಅಂತ ರೋಗ, ಅವು ಬರೋದಿಲ್ಲ. ಆಮೇಲೆ ಇನ್ನಿತರ ರೋಗಗಳನ್ನ ನಾವು ಮಣ್ಣಿಂದ ಬರ್ತಕ್ಕಂಥ ರೋಗಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ನಂತರ ಅದನ್ನ ಬೆಳವಣಿಗೆ ಹಂತದಲ್ಲಿ ಯಾವ ರೀತಿ ನಾವು ಇಳುವರಿ ಹೆಚ್ಚು ತಗೋಬೇಕು, ಅದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನು ಕೂಡ ನಾವು ಯಾವ ವಿಧಾನದಲ್ಲಿ ಹಾಕು, ಬೆಳೆ ಸಣ್ಣದಿದ್ದಾಗ ಸ್ಪ್ರೇ ಮಾಡ್ಕೊಂಡ ಅದಕ್ಕೆ ಮೆಡಿಸಿನ್ ಕೊಡ್ತೀವಿ. ನಂತರದಿಂದಲ್ಲಿ ಅದು ಬೆಳೆ ಎತ್ತರ ಆದ ತಕ್ಷಣ ನಾವು ಈ ಹನಿ ನೀರಾವರಿ ಮಾಡಿದ್ರೆ ಹನಿ ನೀರಾವರಿ ಮುಖಾಂತರ ಕೊಡಬಹುದು, ಇಲ್ಲ ಹರಿ ನೀರು ಇತ್ತಂದ್ರೆ ಹರಿ ನೀರಲ್ಲಿ ಕೊಡಬಹುದು. ಹರಿ ನೀರಲ್ಲಿ ಕೊಟ್ಟಾಗ ಕೂಡ ಸರಿಯಾದ ರೀತಿ ಕೆಲಸ ಮಾಡಿದ ಉದಾಹರಣೆನೂ ಇದೆ. ಕೆಲವೊಂದು ಸ್ವಲ್ಪ ಅಂದ್ರೆ ಅತಿ ಸಣ್ಣ ಇಲ್ಲ ಅತಿ ಎತ್ತರೂ ಇಲ್ಲ ಅಂತತಿ, ಅಂತ ಸಂದರ್ಭದಲ್ಲಿ ಕೆಲವೊಂದು ಒಳಗೆ ಹೋಗಕ್ ಬರ್ತಿತ್ತಂದ್ರೆ ಕೆಲವೊಂದ್ರೆ ಟ್ರೆಂಚಿಂಗ್ ಪದ್ಧತಿನೂ ಅಳವಡಿಸ್ಕೋತಾರೆ. ಆಮೇಲೆ ಅವ್ರಿಗೆ ಯಾವ ರೀತಿ ಹೇಳಿ ಅಂದ್ರೆ 20 ಲೀಟರ್ ನೀರಿನ ಕ್ಯಾನ್ಗಳೇನು ಇರ್ತಾವಲ್ಲ, ಆ ಕ್ಯಾನಲ್ಲಿ ಮೆಡಿಸಿನ್ ಹಾಕಿಬಿಟ್ಟು ನಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಲ್ಲೆಲ್ಲ ಒಂದು ಇಟ್ಕೊಂಡು ಹರಿ ನೀರಲ್ಲಿ ಬಿಡ್ತಾರೆ. ಈ ರೀತಿ ಮಾಡಿ ಸಾಕಷ್ಟು ಇಳುವರಿನೂ ತಗೋಬಹುದು. ಅದಕ್ಕೆ ಜೀವನ ಇರೋರು ಅವರು ಪ್ರಯೋಗ ಮಾಡಿ ಸಾಕಷ್ಟು ಅದರ ಅಪ್ಡೇಟ್ಸ್ ಕೂಡ ಹೇಳ್ತಾರೆ. ಹೇಳೋದ್ರ ಮುಖಾಂತರ ನಾವು ಇನ್ನೂ ಹೆಚ್ಚಿನ ರೀತಿ ಇದ್ರೆ ಬೇರೆ ಬೇರೆ ಬೆಳೆಗಳಿಗೂ ನೀವು ಪ್ರಯೋಗ ಮಾಡಿ ಅಂತ ಅವರಿಗೂ ಕೂಡ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಅವರು ಅದ್ರ ಬಗ್ಗೆ ಫೀಡ್ಬ್ಯಾಕ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ವಿಷಮುಕ್ತ ಆಹಾರ ಬೆಳೀಲಿ, ರೈತರು ತಮ್ಮ ಸ್ವಾವಲಂಬಿ ಜೀವನ ನಡೆಸಲಿ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಒಳ್ಳೆಯದು ಗಿರೀಶ್ ಭದ್ರಗೌಡ ಅವರೇ, ಧನ್ಯವಾದಗಳು ನಮಗೆ. ಧನ್ಯವಾದ. ನಮಸ್ತೆ. ನಮಸ್ಕಾರ. ಅಂಶಗಳಿವು. ದೇಶೀಯ ಭೋಜನವಿದು ಸರಿಯಾದ ಅಂಶಗಳಿವು. ನಮಗೆಲ್ಲ ಔತಣವಿದು, ನಮಗೆಂದು ಬಂದ ಭಾಗ್ಯವಿದು, ನಮಗೆಂದು ಬಂದ ಭಾಗ್ಯವಿದು. ಇದುವರೆಗೆ ವಿಜಯಪುರದ ಯುವ ರೈತರಾದ ಜೀವನ್ ಗಣಪತಿ ವರೆ ಅವರೊಂದಿಗೆ ಕಬ್ಬು ಬೆಳೆಯಲ್ಲಿ ಹೋಮಿಯೋ ಕೃಷಿಯ ಅನುಭವ ಕುರಿತ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಇದುವರೆಗೆ

ಶಿವನ ಮದುವೆಗೆ ಆಕಾಶ ಚಪ್ಪರ ಆಗೈತೆ ಭೂಮಿಗೆ ತರತರದ ಸಿಂಗಾರ ತರತರದ ಸಿಂಗಾರ ತರತರದ ಸಿಂಗಾರ ಚಂದಿರಾಮ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ ಹಾಯ್ ಮೂಡಾಲ್ ಕುಣಿಗಲ್ ಕೆರೆ ನೋಡೋರ್ಗೊಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಭಾವ ತಂದಾನೆ ಬಣ್ಣದ ಸೀರೆ ನಿಂಬೆಯ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ ಅಂದ ನೋಡಲು ಶಿವ ಬಂದ ಹೈ ಮೋಡಲ್ ಕುಣಿಗಲ್ ಕೆರೆ ನೋಡೋರ್ಕೊಂದ ಈ ಭೋಗ ಮೂಡಿ ಬರ್ತಾನೆ ಚಂದಿರಾಮ ಅತಂತ್ರಿಸಿ ನೋಡೋರ್ಗೆ ಎಂಥ ಕುಣಿಗಲ್ ಕೆರೆ ಸಂತೆ ಹಾದಿಲಿ ಕಲ್ಲು ಕಟ್ಟಿ